ಸ್ಥೂಲವಾದ ಅತ್ಯಂತ ಸೂಕ್ಷ್ಮವಾದ ಆ ಒಂದು ಬ್ರಹ್ಮತತ್ವವನ್ನು ಪ್ರವಕ್ಷ್ಯಾಮಿ, ನಿನಗೆ ಚೆನ್ನಾಗಿ ಹೇಳಿಕೊಡುತ್ತೇನೆ ಇತಿ ಅಂತ ಭಗವಂತನು ನಚಿಕೇತನಿಗೆ ಯಮದೇವನು ಈ ಬ್ರಹ್ಮತತ್ವವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಯಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾತ್ಯೇತಿ ಕಶ್ಚನ ಈತದ್ವೈತತ್. ಏಷಃ ಸುಪ್ತೇಷು, ಇವು ನಿದ್ರಿಸುತ್ತಿರುವಾಗ ನಾವು ಪ್ರಾಣವನ್ನು ಜಿಜ್ಞಾಸೆ ಮಾಡ್ತಾ ಇದ್ವಿ. ನ ಪ್ರಾಣೇನ ನಾಪಾನೇನ, ಈ ದೇಹವು ಪ್ರಾಣ ಅಪಾನಗಳಿಂದಾಗಿ ಧರಿಸಿಲ್ಲ, ಹೊರತುಪಡಿಸಿ ಇನ್ನೊಂದು ಯಾವುದರಿಂದೋ ಧರಿಸಿದೆ ಅಂತ ಅಭ್ಯಾಸ ಮಾಡ್ತಾ ಇದ್ವಿ. ಆ ವಿಷಯದಲ್ಲಿ ಏಷಃ ಸುಪ್ತೇಷು, ಈ ಪ್ರಾಣ ಈ ಇಂದ್ರಿಯಗಳು ಇವೆಲ್ಲವೂ ಕೂಡ ಗಾಢ ನಿದ್ರೆಯಲ್ಲಿ ಜಾಗರ್ತಿ ಎಚ್ಚರವಾಗಿದ್ದುಕೊಂಡು ಕಾಮಂ ಕಾಮಂ ಪುರುಷಃ ನಿರ್ಮಿಮಾಣಃ ತನ್ನದೇ ಆದಂತಹ ಸುಪ್ತವಾದ ಕಾಮಲೋಕದಲ್ಲಿ ವ್ಯವಹರಿಸುತ್ತಾ ಇರುತ್ತಾನೆ. ಈ ಪ್ರಾಣ ಇಂದ್ರಿಯಗಳೆಲ್ಲ ನಿದ್ರಿಸುತ್ತಿರುವಾಗ ಗಾಢನಿದ್ರೆಯಲ್ಲಿದ್ದಾಗ ಲಯಸ್ಥಿತಿಯಲ್ಲಿ ಇದ್ದಾಗ ಕಾಮಲೋಕ ಭೋಗಲೋಕ ಅದು ತನ್ನ ಜಗತ್ತನ್ನು ತಾನೇ ಸೃಷ್ಟಿಸಿಕೊಂಡು ಅತ್ಯಂತ ಸೂಕ್ಷ್ಮವಾಗಿ ಸುಪ್ತವಾಗಿ ಇರ್ತದೆ, ನಿರ್ಮಿಮಾಣ ಉಂಟು ಮಾಡ್ತಾ ಇರ್ತದೆ. ತದೇವ ಶುಕ್ರಂ ತದ್ಬ್ರಹ್ಮ, ಯಾವ ಶಕ್ತಿಯಿಂದಾಗಿ ಯಾವ ಅಸ್ತಿತ್ವದಿಂದಾಗಿ ಇವೆಲ್ಲವೂ ಹೆಣೆಯಲ್ಪಡ್ತವೆ, ಇವೆಲ್ಲವೂ ಸೃಷ್ಟಿಸಲ್ಪಡ್ತವೆ, ತಮ್ಮೊಳಗೆ ತಾನು ಆ ಸುಪ್ತ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತವೆ. ಯಾವ ಚೈತನ್ಯದ ಆಶ್ರಯದಲ್ಲಿ? ತದ್ಬ್ರಹ್ಮ. ತದೇವ ಅಮೃತ ಮುಚ್ಚತೆ, ನಾಶರಹಿತವಾದ ಬ್ರಹ್ಮನೇ ಅದಾಗಿದೆ. ತಸ್ಮಿನ್ ಲೋಕಾಹ ಆಶ್ರಿತಾಹ, ಅದರಲ್ಲಿ ಇತರ ಎಲ್ಲ ಲೋಕಗಳು ಆಶ್ರಿತಗೊಂಡಿವೆ. ಸರ್ವೇ ಲೋಕಾಹ ತಸ್ಮಿನ್ ಸರ್ವೇ ಲೋಕಾಹ ಆಶ್ರಿತಾಹ, ಅಲ್ಲಿ ಎಲ್ಲ ಲೋಕಗಳು ಆಶ್ರಯವನ್ನು ಹೊಂದಿವೆ. ತದು ನ ಅತ್ಯೇತಿ ಕಶ್ಚನ, ಅದನ್ನು ಯಾರಿಗೂ ದಾಟಲು ಸಾಧ್ಯವಿಲ್ಲ, ಅದು ಯಾರಿಂದಲೂ ದಾಟಲ್ಪಡುವುದಿಲ್ಲ, ಅದನ್ನು ಯಾರೂ ದಾಟಲು ಸಾಧ್ಯವಿಲ್ಲ, ಬೈಪಾಸ್ ಮಾಡಲಿಕ್ಕೂ ಆಗುವುದಿಲ್ಲ, ಓವರ್ಟೇಕ್ ಮಾಡಲಿಕ್ಕೂ ಆಗುವುದಿಲ್ಲ, ಅದು ಅಲಿಪ್ತ. ಇನ್ನು ಸ್ವಲ್ಪ ಗಾಢನಿದ್ರೆಯಲ್ಲಿಯ ಸಮಯದಲ್ಲಿ ನಾವು ತಿಳ್ಕೊಂಡಿವಿ ಎಲ್ಲವೂ ಲಯಗೊಂಡು ಬಿಡ್ತವೆ. ಹೌದು, ಪ್ರಾಣ ಇಂದ್ರಿಯಗಳು ಲಯಗೊಳ್ತವೆ, ಅದಕ್ಕೆ ನಮಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಚ್ಚರ ಇರೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಗೊರಕೆ ಎಚ್ಚರವೂ ಇರೋದಿಲ್ಲ. ಕರ್ರ ಕರ್ರ ಅಂತ ಗೊರಕೆ ಹಾಡ್ತಿದ್ರು. ಹೌದಾ? ನಾನು ಅಷ್ಟು ಜೋರು ಶಬ್ದ ಮಾಡ್ತೇನೆ? ನೀನೇನೋ ಮಾಲ, ನಮ್ಮ ನಿದ್ದೆ ತಪ್ಪಲಿಲ್ಲ, ಆದರೆ ಅವನಿಗೆ ಗೊತ್ತಿಲ್ಲ. ಅವಳು ಹೆಚ್ಚು ಹೇಳಿದ್ರು ಅವನಿಗೆ, ಅದಕ್ಕೆ ಅವೆಲ್ಲ ಸುತ್ತಕ್ಕೆ ಹೋಗಿದ್ದಾವೆ ಅಂತ ಅರ್ಥ. ಎಲ್ಲ ಗಾಢ ನಿದ್ರೆ ಹೋಗ್ಬಿಟ್ಟವೆ ಎಲ್ಲ ಇಂದ್ರಿಯಗಳು. ಇಂದ್ರಿಯ ಎಚ್ಚರಿದಿಲ್ಲ, ಹೋಗ್ಬಿಟ್ಟವೆ. ಹೀಗೆಲ್ಲ ಹೋದ ನಂತರವೂ ಕೂಡ, ಇವೆಲ್ಲವೂ ಲಯಗೊಂಡ ನಂತರವೂ ಕೂಡ ಒಂದು ಜಾಗೃತಿ, ಒಂದು ಮಾತ್ರ ಎಚ್ಚರ ಇದೆ. ಒಂದು ಮಾತ್ರ ಎಚ್ಚರ ಇದೆ. ಎಲ್ಲವೂ ನಿದ್ರೆ ಹೋಗಿವೆ, ಒಂದು ಮಾತ್ರ ಎಚ್ಚರ ಇದೆ. ಆ ಎಚ್ಚರ ಇದ್ದುಕೊಂಡು ಏನು ಮಾಡ್ತದೋ, ಕಾಮಂ ಕಾಮಂ ಪುರುಷ ನಿರ್ಮಿಮಾಣ. ಆ ಪುರುಷನು ಎಚ್ಚರವಾಗಿದ್ದಾನೆ, ಆ ಉತ್ತಮ ಪುರುಷನು ಎಚ್ಚರವಾಗಿದ್ದಾನೆ, ಆ ಚೈತನ್ಯವು ಎಚ್ಚರವೇ ಆಗಿದೆ. ಕಾಮಂ ಕಾಮಂ ನಿರ್ಮಿಮಾಣ, ಸುಪ್ತವಾದ ಸ್ಥಿತಿಯಲ್ಲಿಯೇ ಸುಪ್ತವಾದ ಕಾರ್ಯ ನಡೀತಾ ಇರ್ತದೆ ಸೂಕ್ಷ್ಮವಾಗಿ. ಉದಾಹರಣೆ ಹೇಳಬೇಕು ಅಂದರೆ, ಬೀಜ ಇನ್ನೂ ಚಿಗುರು ಒಡೆದಿಲ್ಲ, ಬೀಜ ಇನ್ನೂ ಮೊಳಕೆ ಒಡೆದಿಲ್ಲ. ಈ ಮಧ್ಯದಲ್ಲಿ ಏನು ನಡೀತಾ ಇದೆ? ಸೂಕ್ಷ್ಮವಾಗಿ ಆ ಮುಂದಿನ ಪ್ರಕ್ರಿಯೆ ಏನಿದೆಯೋ ಮೊಳಕೆ ಒಡೆಯೋದು, ಸುಪ್ತವಾಗಿ ಆ ಕಾರ್ಯ ನಡೀತಾ ಇರ್ತದೆ. ಅದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಏನು ಕಾಣಿಸ್ತದೆ? ಮೊಳಕೆ ಒಡೆದ ನಂತರ ಕಣ್ಣಿಗೆ ಕಾಣಿಸ್ತದೆ. ಮೊಳಕೆ ಒಡೆಯುವ ಪೂರ್ವದಲ್ಲಿ ಬೀಜ ಕಾಣಿಸ್ತದೆ. ಆ ಬೀಜ ಮೊಳಕೆ ಮಧ್ಯದಲ್ಲಿ ಪ್ರೊಸೆಸಿಂಗ್ ನಡೆದಂತ ಬೀಜ ಉಬ್ಬಿದ್ದು ಕಾಣಿಸ್ತದೆ. ಮೊಳೆ ಕೊಡಲಿಕ್ಕೆ ಬಂದಿದೆ ಅಂತ ಅನ್ಕೋತೀವಿ, ಆದರೆ ಆ ಬೀಜ ಉಬ್ಬುವ ಪೂರ್ವದಲ್ಲಿ ಏನು ನಡೆದಿದೆ ಗೊತ್ತಾಗೋದಿಲ್ಲ. ಈ ಸುಷುಪ್ತಿ ಸ್ಥಿತಿ ಆಗಿರುತ್ತದೆ. ಎಲ್ಲ ಸ್ತಬ್ಧ, ಪ್ರಾಣಪಾನ ಕ್ರಿಯೆಗಳು ಸ್ತಬ್ಧ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸ್ತಬ್ಧ. ಹಾಗಿದ್ದಾಗ್ಯೂ ಕೂಡ ಅಲ್ಲಿ ಪುರುಷ ಜಾಗೃತಿ ಎಚ್ಚರವಾಗಿದ್ದಾನೆ. ಏನು ಮಾಡ್ತಾ ಇದ್ದಾನೆ? ಪ್ರೊಸೆಸ್ಸಿಂಗ್ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕಾಮಂ ಕಾಮಂ ನಿರ್ಮಿಮಾಣ, ಅದನ್ನು ಶುಕ್ರಂ ಇತಿ, ತದೇವ ಶುಕ್ರಂ ಇತಿ, ಅದೇ ಆ ಒಂದು ಅಂತಿಮವಾದ ತತ್ವ. ಶುಕ್ರಂ ತದ್ ಬ್ರಹ್ಮ ತದೇವ ಅಮೃತಂ ಉಚ್ಚತೆ. ಈಗ ನೀವು ಅಷ್ಟು ಒಳಗೆ ಹೋಗ್ಬೇಕು, ಅಷ್ಟೊಂದು ಒಳಗಡೆ ಹೋಗ್ಬೇಕು. ಸ್ಥೂಲ ಬಿಟ್ಟು ಸ್ಥೂಲ ಬಿಟ್ಟು ಸ್ಥೂಲ ಬಿಟ್ಟು ಅದಕ್ಕಿಂತ ಸ್ಥೂಲ ಸೂಕ್ಷ್ಮದನ್ನು ಸ್ಥೂಲ ಅಂತ ಮಾಡಿ ಅದನ್ನು ಬಿಟ್ಟು ನಿದ್ರೆಗೆ ಹೋಗಬೇಕು. ನಿನ್ನ ಬುದ್ಧಿಶಕ್ತಿ, ನಿನ್ನ ವಿಚಾರ ಶಕ್ತಿ ಆ ನಿದ್ರಾ ಸ್ಥಿತಿಗೆ ಹೋಗಬೇಕು. ಅಲ್ಲಿ ಹೋದ ಮೇಲೂ ಒಂದು ಎಚ್ಚರ ಇರ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಅಲ್ಲಿಯವರೆಗೆ ಹೋದ ನಂತರವೂ ಕೂಡ ಎಚ್ಚರ ಇರ್ತದೆ. ಎಲ್ಲೋ ಇರ್ತದೆ ಅಲ್ಲ, ಎಲ್ಲಿರ್ತದೆ? ನೀನೇ ಆಗಿರ್ತೀಯ. ತದೇವ ಶುಕ್ರಂ ತದೇವ ಬ್ರಹ್ಮ ತದ್ ಬ್ರಹ್ಮ, ನೀನು ಅತಿ ಸೂಕ್ಷ್ಮವಾಗಿ ಅಲ್ಲಿ ಹೋಗಿ ನಿಂತಿದ್ದಾದರೆ ಏನು ಪ್ರೊಸೆಸ್ಸಿಗೆ ಅವಕಾಶ ಮಾಡಿಕೊಡ್ತಾ ಇದೆ, ಆ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಆ ಯಾವ ಚೈತನ್ಯದ ಆಶ್ರಯದಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇವೆ, ಬಹಳ ಸೂಕ್ತವಾಗಿ ಎಚ್ಚರ ಆದ ತಕ್ಷಣ ಏನು ಮಾಡಬೇಕು? ನಿನಗೆ ಗೊತ್ತಿಲ್ಲದಂತೆ ನಿನ್ನೊಳಗೆ ನಡೆದಿರ್ತದೆ. ಗೊತ್ತಿಲ್ಲದೆ ಇರೋದು ಅಂತಃಕರಣ, ನಡೀತಾ ಇರೋದು ಚೈತನ್ಯ ಆಶ್ರಯದಲ್ಲಿ. ನನಗೇನೂ ಗೊತ್ತಾಗಲಿಲ್ಲ ಅಂತ ನೀ ಅಂದದ್ದೇ ಆದರೆ ಅದು ನಿನ್ನ ಅಂತಃಕರಣ. ಆದರೆ ಪ್ರೊಸೆಸಿಂಗ್ ನಡೆದದಲ್ವೋ, ಅದು ಯಾವ ಚೈತನ್ಯದ ನಡೆದಿದೆ? ಅದು ಬ್ರಹ್ಮ. ಬ್ರಹ್ಮ ಯಾವ ಪ್ರೊಸೆಸ್ ಮಾಡೋದಿಲ್ಲ. ಬ್ರಹ್ಮನಲ್ಲಿ ಯಾವ ಮಾಡುವಿಕೆಯ ಪ್ರವೃತ್ತಿ ಇಲ್ಲ. ಆದರೆ ಬ್ರಹ್ಮನ ಆಶ್ರಯದಲ್ಲಿ, ಬ್ರಹ್ಮನ ಉಪಸ್ಥಿತಿಯಲ್ಲಿ ಏನು ಈ ಪ್ರಕ್ರಿಯೆ ನಡೆದಿದೆ, ಅದು ಅಂತಃಕರಣದಲ್ಲಿ ನಡೆದಿರ್ತದೆ. ಪ್ರಾಣಪಾನ ವ್ಯಾನವಧಾನ ಲಯಗೊಂಡವೆ. ಚಕ್ಷುರಿಂದ್ರಿಯ, ಶ್ರೋತ್ರೇಂದ್ರಿಯ, ಜಿಹ್ವಾಂದ್ರಿಯ ಎಲ್ಲ ಲಯಗೊಂಡವೆ. ಕರ್ಮೇಂದ್ರಿಯಗಳು ಲಯಗೊಂಡವೆ. ಆದರೆ ಅಂತಃಕರಣದಲ್ಲಿ ಪ್ರಾಸೆಸ್ ನಡೀತಾ ಇದೆ, ಪ್ರಕ್ರಿಯೆ ನಡೀತಾ ಇದೆ. ಯಾರ ಚೈತನ್ಯದ ಆಶ್ರಯದಲ್ಲಿ? ಏನೋ ಸ್ವಾಮಿ, ಎಲ್ಲ ನಿಮಗೆ ಗೊತ್ತು. ನನ್ನ ಚೈತನ್ಯದ ಆಶ್ರಯ ಆ ಚೈತನ್ಯವೇ ನಾನು. ಏತದ್ವೈತತ್ ಆ ಚೈತನ್ಯವೇ ನಾನು. ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಂ ಉಚ್ಯತೆ. ಅದನ್ನು ಆಶ್ರಯಿಸಿಕೊಂಡೇ ಸರ್ವೇ ಲೋಕಾಹ ಶ್ರಿತಾಹ. ಅದನ್ನು ಆಶ್ರಯಿಸಿಕೊಂಡೇ ಎಲ್ಲ ಲೋಕಗಳು ಇರುತ್ತವೆ. ತದು ನ ಅತ್ಯೇತಿ ಕಶ್ಚನ. ಅದನ್ನು ಯಾರೂ ಕೂಡ ಬೈಪಾಸ್ ಮಾಡಲಿಕ್ಕಾಗೋದಿಲ್ಲ, ಯಾರೂ ಓವರ್ಟೇಕ್ ಮಾಡಲಿಕ್ಕಾಗೋದಿಲ್ಲ. ಕಾರಣ ಎಲ್ಲಕ್ಕಿಂತ ಮೊದಲು ಅದೇ ಇರುತ್ತದೆ. ಸಚಿನ್ ತೆಂಡೂಲ್ಕರ್ನ ಬೈಪಾಸ್ ಮಾಡಬಹುದು, ಧೋನಿನ ಓವರ್ಟೇಕ್ ಮಾಡಬಹುದು, ಆದರೆ ಈ ಬ್ರಹ್ಮನನ್ನು ಯಾರೂ ಓವರ್ಟೇಕ್ ಮಾಡಲಿಕ್ಕಾಗಲ್ಲ. ಯಾಕೆ? ಎಲ್ಲಕ್ಕಿಂತ ಮೊಟ್ಟ ಮೊದಲು ಅವನೇ ಇರ್ತಾನೆ. ಅಗ್ರೇ ತಿಷ್ಠತಿ, ಮೊಟ್ಟ ಮೊದಲು ಅವನೇ ಇರ್ತಾನೆ. ಅವನನ್ನು ಪಾರ್ ಮಾಡೋದು ಹೆಂಗೆ? ಸುಮ್ಮನೆ ಸರೆಂಡರ್ ಆಗಿಬಿಡೋದು ಒಳ್ಳೆಯದು. ಏತದ್ವೈತತ್ ಅಂತ ಭಾಷ್ಯ. ಯಈಶ ಸುಪ್ತೇಷು ಜಾಗರ್ತಿ ನ ಸ್ವಪಿತಿ. ಯಈಶು ಸುಪ್ತೇಷು ಪ್ರಾಣಾದಿಷು ಜಾಗರ್ತಿ ನ ಸ್ವಪಿತಿ. ಪ್ರಾಣಾದಿಗಳು ಮಲಗಿರುವಾಗಲೂ ಕೂಡ ಈ ಎಚ್ಚರವು ಮಲಗಿರುವುದಿಲ್ಲ. ನ ಸ್ವಪಿತಿ, ಜಾಗರ್ತಿ ಅಂದರೆ ಎಚ್ಚರ, ಈ ಎಚ್ಚರವು ಮಲಗಿರುವುದಿಲ್ಲ. ಅದು ಎಚ್ಚರವಾಗಿರ್ತದೆ. ಕಥಂ, ಹೇಗೆ ಹೇಳ್ತಾರೆ ನೋಡಿ. ಕಾಮಂ ಕಾಮಂ ದಂ ಅಭಿಪ್ರೇತಂ ತಂ ಅಭಿಪ್ರೇತಂ ಸ್ತ್ರೀ ಆದಿ ಅರ್ಥಂ ಅವಿದ್ಯಯಾ ನಿರ್ಮಿಮಾಣಃ ನಿಷ್ಪಾದಯನ್ ಜಾಗರ್ತಿ ಪುರುಷಃ ಯಃ ತದೇವ ಶುಕ್ರಂ ಶುಭ್ರಂ ಶುದ್ಧಂ ತದ್ಬ್ರಹ್ಮ ನ ಅನ್ಯತ್ ಗುಹ್ಯಂ ಬ್ರಹ್ಮ ಅಸ್ತಿ. ಕಾಮಂ ಕಾಮಂ ತಂ ತಂ ತಂ ಕಾಮಂ ತಂ ಕಾಮಂ ಅಭಿಪ್ರೇತಂ. ಅವರವರ ಕಾಮ ಇಚ್ಛೆಗಳು ಸ್ತ್ರೀಯಾದಿ ಅರ್ಥಂ, ಅದು ಸ್ತ್ರೀ ಇರಬಹುದು, ಸಂಪತ್ತಿರಬಹುದು, ಅದು ಪ್ರಾಪರ್ಟಿ ಇರಬಹುದು, ಈ ವಿಷಯಗಳಲ್ಲಿ ಅವಿದ್ಯೆಯ ನಿರ್ಮಿಮಾಣ. ಆ ಶಬ್ದ ಹಾಕಿದರೆ ವೇದಾಂತಕ್ಕೆ ಪುಷ್ಟಿ ಬರ್ತದೆ. ಆ ಶಬ್ದ ತಳ್ಬಿಟ್ರೆ ಇಟ್ ಕುಡ್ ಬಿ ಎನಿ ಖಾದ ಅಂತ. ಯಾವ ಶಬ್ದದು? ಅವಿದ್ಯೆಯ. ಏನು ಈ ಅಂತಃಕರಣದಲ್ಲಿ ಆಸೆ ಇಚ್ಛೆಗಳ ಪ್ರೊಸೆಸಿಂಗ್ ನಡೀತದೆ? ಸಾತ್ವಿಕ ರಜಸಿಕ ತಾಮಸಿಕ ಗುಣಗಳ ಪ್ರಕ್ರಿಯೆ ನಮ್ಮ ಅಂತಃಕರಣದೊಳಗೆ ಏನು ನಡೀತದೆ, ಇದು ಯಾವತ್ತಿಗೂ ಅಜ್ಞಾನದಿಂದಾಗಿ ನಡೀತದೆ. ಅಜ್ಞಾನದಿಂದಾಗಿ ಯಾವುದು ನಡೀತದೆ ಅದು ನಾವು ಗೊತ್ತಾಗಬೇಕು ಅಂತ ನಿಯಮಿಲ್ಲ, ಯಾಕಂದರೆ ಅದು ಅಜ್ಞಾನ. ಅಜ್ಞಾನದಿಂದಾಗಿ ಆ ಪ್ರೊಸೆಸಿಂಗ್ ನಡೀತದೆ. ಲೆಕ್ಕಾಚಾರ ಅದು ಕಾರ್ಯ, ರಜಸಿಕ ಕಾರ್ಯವಿರಬಹುದು, ಅದರ ಹಿಂದಿರುವ ಭಾವ ಸಾತ್ವಿಕ ಇರಬಹುದು, ಅದರ ಸಹಜತೆ ತಾಮಸಕ್ಕೆ ಇರಬಹುದು. ಎಚ್ಚರಾದ ತಕ್ಷಣ ಮೊಟ್ಟ ಮೊದಲನೇ ಕಾರ್ಯ ರಜಸಿಕ, ಆದರೆ ಮಿಕ್ಸಪ್ ಹೆಂಗಾಗ್ತದೆ ಅಂತಂದರೆ ಆ ರಜಸಿಕ ಕಾರ್ಯ ಆಗಬೇಕಾಗಿದೆ, ಆದರೆ ಸಾತ್ವಿಕ ಕೆಲಸಕ್ಕೆ ರಾಜಸಿಕ ಕಾರ್ಯ ಆಗಬೇಕಾಗಿದೆ. ಸಾತ್ವಿಕ ಏನಪ್ಪ ಅದು? ಉಪನ್ಯಾಸದ ಸಭಾಮಂಟಪವನ್ನು ಸಿದ್ಧಪಡಿಸಬೇಕು. ಮ್ಯಾರೇಜ್ ಸಭಾಮಂಟಪ ಅಲ್ಲ, ರಾಜಕೀಯ ಸಭಾಮಂಟಪ ಅಲ್ಲ, ಶಾಸ್ತ್ರ ಉಪದೇಶದ ಸಭಾಮಂಟಪವನ್ನು ಸಿದ್ಧಪಡಬೇಕು. ಇದು ಸಾತ್ವಿಕ ಹೌದಲ್ಲೋ? ಅಂತ ಕೂತ್ಕೊಂಡ್ಬಿಟ್ರೆ ಸಭಾಮಂಟಪ ಸಿದ್ಧ ಆಗೋದಿಲ್ಲ. ಏನು ಮಾಡಬೇಕು? ಗೂಡಿಸಿ ಸ್ವಚ್ಛ ಮಾಡಿ, ಡೆಸ್ಕ್ಗಳನ್ನೆಲ್ಲ ಜೋಡಿಸಿ, ಕುರ್ಚಿಗಳನ್ನೆಲ್ಲ ಜೋಡಿಸಿ, ಅದು ರಾಜಸಿಕ. ಭಾವ ಏನು? ಸಾತ್ವಿಕ. ಸಹಜ ಗುಣ ಏನು? ಅವನು ಕುರ್ಚಿ ಜೋಡಿಸ್ಲಿಕ್ಕೆ ಅಂತ ಹೋಗ್ತಾನೆ? ಮಧ್ಯ ಮಧ್ಯ ಒಂದು ಡೋಸ್ ಆಗ್ತಾನೆ. ಡೆಸ್ಕ್ ಇಡ್ಲಿಕ್ಕೆ ಅಂತ ಹೋಗ್ತಾನೆ, ಅವನೊಂದು ಡೋಸ್ ಆಗ್ತಾನೆ. ಮಿಕ್ಸಪ್ ಆದ ಮೂರು. ಇದಷ್ಟು ಕಾರ್ಯ ಪೂರ್ವ ಸಿದ್ಧತೆ ಆ ಸುಪ್ತ ಕಾಲದಲ್ಲಿ, ನಿದ್ರಾ ಕಾಲದಲ್ಲಿ ಅಂತಃಕರಣದಲ್ಲಿ ನಡೀತಾ ಇರ್ತದೆ. ಯಾರ ಚೈತನ್ಯದಿಂದಾಗಿ ನಡೀತದೆ? ತದೇವ ಶುಕ್ರಂ ಅಮೃತಂ ತದ್ಬ್ರಹ್ಮ. ಯು ನೀಡ್ ಟು ಬಿ ಕಾಂಟೆಂಪ್ಲೇಟಿವ್. ಇದು ಕೇಳುವುದಲ್ಲ, ಇದನ್ನು ಮನನಾತ್ಮಕವಾಗಿ ಗುರುತಿಸೋದು. ಮಿಕ್ಸಪ್ ಮಿಕ್ಸ್ ಆಗೇ ಇರ್ತಾವನು. ಎಲ್ಲಿ ಲೆಕ್ಕಾಚಾರ ಏನು ನಡೀತದಂದ್ರೆ ಮುಂದೇನು, ಅದ್ರ ಮುಂದೇನು, ಅದ್ರ ಮುಂದೇನು ಪ್ಲಾನಿಂಗ್. ತಂ ತಂ ಕಾಮಂ ಕಾಮಂ ಕೊಟ್ಟೆ ಬಿಟ್ಟಾರೆ. ತಂ ತಂ ಕಾಮಂ ಕಾಮಂ ಅಭಿಪ್ರೇತಂ, ಏನವು ಸ್ತ್ರೀ ಆದಿ ಅರ್ಥಂ, ಹೇಗೆ ಉಂಟಾಗ್ತವೆ, ಅವಿದ್ಯೆಯ ನಿರ್ಮಿಮಾಣ. ಯಾವ ಪುರುಷನು ಎಚ್ಚರವಾಗಿದ್ದುಕೊಂಡು ಇವುಗಳಿಗೆ ಅವಕಾಶ ಮಾಡಿಕೊಡ್ತಾನೋ, ಜಾಗೃತಿ ಪುರುಷ ಯಹ ನಿಷ್ಪಾದಯನ್, ಯಾವ ಪುರುಷನು ಜಾಗೃತವಾಗಿದ್ದುಕೊಂಡು ಎಚ್ಚರವಾಗಿದ್ದುಕೊಂಡು ಇದೆಲ್ಲ ಪ್ರಶಸ್ತಿಗೆ ಅವಕಾಶ ಮಾಡಿಕೊಡ್ತಾನೆ ಒಳಗಡೆ, ತದೇವ ಶುಕ್ರಂ. ಶುಕ್ರಂ ಅಂದರೆ ಶುದ್ಧಂ ಇತ್ಯರ್ಥ, ಶುಭ್ರಂ ಇತ್ಯರ್ಥ. ಹೌದಾ? ಶುಕ್ರಂ ಶುಭ್ರಂ ಶುದ್ಧಂ ತತ್ ಬ್ರಹ್ಮ. ಇವನು ತಿಳ್ಕೊಂಡ, ಏನು ತಿಳ್ಕೊಂಡ, ಅಂತಃಕರಣದವ್ರ ಸ್ವಾಮೀಜಿ ಏನೇನು ಕೆಲಸ ನಡೀತದಲ್ಲ ಅದೆಲ್ಲ ಆ ಬ್ರಹ್ಮನಿಂದನೇ ನಡೀತಾ ಇದೆ. ನಾ ಬ್ರಹ್ಮ ಅಂತ ತಿಳ್ಕೊಳ್ಳಿಲ್ಲವ. ಮತ್ತು ಅವನನ್ನು ನಾಗೊಂದಿ ನಾಗೊಂದಿ ಅಂತ ಕರಿತೀವಿ, ನಿಮ್ಗೆ ಗೊತ್ತದನ್ನೆಲ್ಲ ಗೊತ್ತಿಲ್ಲ. ಮೇಲ್ಮುದ್ದಿ ಮನೆಗಳಲ್ಲಿ ಕಂಬದಿಂದ ಕಂಬಕ್ಕೆ ಹೀಗೆ ಒಂದು ಹರಿಗೆ ಹಾಕಿರ್ತಾರೆ, ಈ ಪಿಲ್ಲರಿಂದ ಈ ಪಿಲ್ಲರಿಗೆ, ಅದು ಮ್ಯಾಲಿನ ತೊಲೆಯಿಂದ ಸ್ವಲ್ಪ ಒಂದು ಅಡಿ ಕೆಳಗಿರ್ತದೆ, ಅದಕ್ಕೆ ನಾಗೊಂದಿ ಅಂತ ಕರೀತಾರೆ. ಹಾಂ, ಆ ಬ್ರಹ್ಮ ಬ್ರಹ್ಮನೆಯಲ್ಲಿ ಇಟ್ಬಿಟ್ಟ, ನಾಗೊಂದಿನಲ್ಲಿ ಇಟ್ಬಿಟ್ಟ. ನಾಗೊಂದಿ ಎಲ್ಲ ಹೇಳೋದ್ರೆ ಸ್ವಾಮೀಜಿ, ನಾಗೊಂದಿ ಅಂತ ಕರೀತಾರಲ್ಲ, ನಾಗೊಂದಿ ತೊಲೆ ಸಾಲಿಟ್ ಬಿಡ್ರಿ. ಹಾಂ, ನಾಗೊಂದಿ ನಾಗೊಂದಿ ಬೇರೆ ಇಟ್ಬಿಡ್ರಿ, ಅಲ್ಲಿ ಚೂಳು ಕೂತಿರ್ತದೆ. ಅವಿದ್ಯ ಇವನು ಎಷ್ಟೇ ತಿಳಿದಾನ ಅಂದ್ರೂ ಕೂಡ ಇವನು ಅಜ್ಞಾನ ಬಿಡೋದಿಲ್ಲ, ನಮಗೆ ಬೆನ್ನ ಹತ್ತಿ ಹೊಡಿತದೆ ಹಾಗೆ. ಹೀಗಾಗಿ ಏನು ಚಿಗಿರ್ಬೇಕು ಅಂದ್ರೆ ಕುಸಿತ, ಯಾಕಂದ್ರೆ ಅಜ್ಞಾನ. ಜನ್ಮ ಜನ್ಮಾಂತರದ ಚಟ ಏನು, ಅಜ್ಞಾನ ಕೈಯಾಗಿ ಸಿಕ್ಕಾಕೊಂಬ. ಅಜ್ಞಾನಕ್ಕೂ ಒಂದು ಹೆಮ್ಮೆ ವಿಷಯ ನೋಡಿ, ಹೆಂಗೆ ಹಿಡಿದು ನೋಡಿ, ನನಗೆ ಬರೋಬ್ಬರ ಹಿಡಿದು ಹಾಕ್ಬಿಟ್ಟೆ. ಅಯ್ಯೋ ರಾಮ, ತದೇವ ಶುಕ್ರಂ ಶುಭ್ರಂ ಶುದ್ಧಂ ತದ್ ಬ್ರಹ್ಮ. ಮುಂದಿನ ಶಬ್ದ ನೋಡ್ರಿ, ನ ಅನ್ಯದ್ ಗುಹ್ಯಂ ಬ್ರಹ್ಮ. ನೀನೇನೋ ಅಂದ್ಕೊಂಡಿರ್ಬೋದು, ಇದಕ್ಕಿಂತ ಸೂಕ್ಷ್ಮವಾಗಿ ಇನ್ನೊಂದು ಬ್ರಹ್ಮ ಇದೆ, ಅದು ಎರಡೂ ಕಣ್ಣಿನ ಮಧ್ಯದಲ್ಲಿ ಕಾಣಿಸ್ತದೆ. ಬ್ರಹ್ಮ ಕಂಡ ಅಂತಲೇ ಇಟ್ಕೊಂಬೋಣ, ಕಂಡ ಬ್ರಹ್ಮ ದೊಡ್ಡವನು, ಆ ಕಂಡ ಬ್ರಹ್ಮನನ್ನು ಕಾಣುವ ಬ್ರಹ್ಮ ದೊಡ್ಡವನು. ಇಷ್ಟರ ಮೇಲೆ ಸ್ಪಷ್ಟ ಆಗಿಬಿಡ್ತದೆ, ದೇವರು ಕಾಣಂಗಿಲ್ಲ, ಕಂಡ ದೇವರು ದೇವರಾದ ದೇವರು ಕಾಣೋದಿಲ್ಲ. ದೇವರನ್ನು ಭಾವಿಸ್ಬೋದು, ವೆಂಕಟೇಶ್ವರ ಅಂತ ಭಾವಿಸ್ಬೋದು, ಆಂಜನೇಯ ಅಂತ ಭಾವಿಸ್ಬೋದು, ಪರಮೇಶ್ವರ ಅಂತ ಭಾವಿಸ್ಬೋದು, ಗಂಗಾಧರ ಅಂತ ಭಾವಿಸ್ಬೋದು, ತ್ರಿಶೂಲಧಾರಿ ಅಂತ ಭಾವಿಸ್ಬೋದು, ನೀವು ಭಾವಿಸಬಹುದು. ಆದರೆ ಅವ ಕಾಣದು ಕಂಡ ದೇವರು ದೇವರಲ್ಲ, ದೇವರು ಕಾಣಂಗಿಲ್ಲ. ಇದು ಮೊದಲು ಇದು ಇದೆ ವೇದಾಂತದೊಳಗೆ, ಇದು ಮೊದಲನೇ ಪಾಠ, ಇದು ಸ್ಪಷ್ಟ ಬೇಕು. ಇಲ್ಲದೆ ಹೋದ್ರೆ ನೀವು ಎಡವೋ ತಪ್ಪುವುದೇ ಇಲ್ಲ, ನೀವು ಎಡವಲಿಲ್ಲ ಅಂದ್ರೆ ಕೂಡ ಇನ್ನೊಬ್ರು ಎಡವಿಸ್ತಾರೆ, ಬೇಕಾದ್ರೆ ಕೆಡವುತ್ತಾರೆ. ಏಕೆಂದರೆ ಅವ್ಯವಸಾಯಾತ್ಮಿಕ ಬುದ್ಧಿ, ಚಂಚಲ ಬುದ್ಧಿ, ನಿಲುಗಡೆ ಇಲ್ಲ, ಕ್ಲಾರಿಟಿ ಇಲ್ಲ. ನನಗೇನು ತಿಳ್ಕೋಬೇಕಾಗಿದೆ, ಆ ತಿಳ್ಕೋಬೇಕಾದ ತತ್ವ ಹೇಗಿದೆ, ಝಲಕ್ ಅದರಲ್ಲೊಂದು ಝಲಕ್ ಇಲ್ಲ ನಮಗೆ. ಸುಮ್ಮನೆ ಸತ್ಸಂಗ ಹೋಗಿ ಕೂಡ್ತೀವಿ, ಏನೋ ವಿಚಾರ ಎಲ್ಲ ಚಂದ ಮಾತಾಡ್ತಾರೆ ಸ್ವಾಮೀಜಿ ಅವರು, ಅವರಂಗೆ ಇವ್ರು ಮಾತಾಡ್ತಾರೆ, ಇವರಂಗೆ ಅವ್ರು ಮಾತಾಡ್ತಾರೆ, ಅವರೆಲ್ಲರೂ ನಿಮ್ಮಂಗೆ ಮಾತಾಡ್ತಾರೆ ಸ್ವಾಮೀಜಿ, ನೀವು ಅವರಂಗೆ ಮಾತಾಡ್ತೀರಿ ನೋಡಿ, ಇವ್ರು ಹಿಂಗೆ ಯಾರ್ಯಾರು ಅಭಿಪ್ರಾಯ ಕೊಡ್ತಾರ ತಿಳ್ಕೊಂಬಿಡಿ, ಇವ್ರಿಗೆ ಯಾರಿಗೂ ಕೂಡ ಹಾಂ ಕ್ಲಾರಿಟಿ ಇಲ್ಲ, ನನಗೇನು ತಿಳ್ಕೋಬೇಕಾಗದ, ಇದನ್ನು ಎಲ್ಲ ತಿಳ್ಕೊಳಕ್ಕೆ ಸಾಧ್ಯ, ಇದನ್ನು ಹೇಗೆ ತಿಳ್ಕೊಳಕ್ಕೆ ಸಾಧ್ಯ, ಇದಕ್ಕಾಗಿ ನಾ ಏನು ಮಾಡಬೇಕು, ಈ ವಿಷಯಗಳಲ್ಲಿ ಇವ್ರಿಗೆ ಕ್ಲಾರಿಟಿನೇ ಇಲ್ಲ. ಅದಕ್ಕೆ ದಿವಸ ಉಪ್ಪಿನಕಾಯಿ ಹಾಕ್ತಾನೆ ಇರ್ತಾರೆ, ಉಪ್ಪಿನಕಾಯಿ ಹಾಕ್ತಾನೆ ಇರ್ತಾರೆ. ಅದಕ್ಕೊಂದು ವಾಕ್ಯ ಕೊಡ್ತಾರೆ, ಅಂಡರ್ಲೈನ್ ಮಾಡ್ರಿ, ನ ಅನ್ಯತ ಗುಹ್ಯಂ ಬ್ರಹ್ಮ ಅಸ್ತಿ, ಅನ್ಯತ್ ಗುಹ್ಯಂ ಬ್ರಹ್ಮ ನ ಅಸ್ತಿ, ಇನ್ನೊಂದು ಇದಕ್ಕಿಂತ ಸೂಕ್ಷ್ಮವಾದ ಗುಹ್ಯಂ ಅಂದರೆ ಸೂಕ್ಷ್ಮವಾದ, ಇನ್ನೊಂದು ಇದಕ್ಕಿಂತ ಸೂಕ್ಷ್ಮವಾದ ಬ್ರಹ್ಮ ಇಲ್ಲ. ಯಾವ ಚೈತನ್ಯದ ಆಶ್ರಯದಲ್ಲಿ ಉಪಸ್ಥಿತಿಯಲ್ಲಿ ಅಂತಃಕರಣದ ಒಳಗೆ ನಿದ್ರಾ ಸಮಯದಲ್ಲಿಯೂ ಕೂಡ ಪ್ಲ್ಯಾನಿಂಗ್ ನಡೀತಾ ಇರ್ತದೆ, ತಂ ತಂ ತಂ ತಂ ಕಾಮಂ ಕಾಮಂ, ಆ ಆ ಕಾಮಗಳ ಪ್ಲ್ಯಾನಿಂಗ್ ನಡೀತಾ ಇರ್ತದೆ. ಹಾ ಏನು ನಡೆಯುವುದಿಲ್ಲ ಅಂತ ಹೇಳ್ತಾರೆ, ಚೇಂಜ್ ಆಗಿಲ್ಲ, ಅದಕ್ಕಿಂತ ಸೂಕ್ಷ್ಮವಾಗಿದ್ದಾರೆ. ಶಾಸ್ತ್ರವನ್ನು ಚೇಂಜ್ ಹೆಂಗೆ ಮಾಡ್ತಾರೆ, ಶಾಸ್ತ್ರ ಚೇಂಜ್ ಆಗೋದಿಲ್ಲ, ಹಂಗೆ ಚೇಂಜ್ ಆಗ್ತದೆ ಅಂತ ಅನಿಸಿಕೆ ನಮಗೆ ಬರಬಾರ್ದು, ಹಂಗೆ ಅನಿಸಿಕೆ ಬಂತು ಅಂದರೆ ಅಶ್ರದ್ಧ ಆಗ್ತದೆ, ಚೇಂಜ್ ಆಗಿಲ್ಲ. ಮೊದಲು ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಮಾತಾಡ್ತಿದ್ರು, ಆಮೇಲೆ ಸ್ವಲ್ಪ ಅದಕ್ಕಿಂತ ವಿವರವಾಗಿ ಹೇಳಬೇಕಾದ್ರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಹೇಳ್ತಿದ್ರು, ಇನ್ನು ಅದಕ್ಕಿಂತ ಸ್ವಲ್ಪ ಇನ್ನೂ ಆಳವಾಗಿ ಜಿಜ್ಞಾಸೆ ಮಾಡಿದಾಗ ಆನಂದಮಯ ಕೋಶವನ್ನು ಅಲ್ಲಿ ಅಂತಃಕರಣ ಅಂತ ಹೇಳಿದ್ರು, ಇನ್ನು ಅದಕ್ಕಿಂತ ಸೂಕ್ಷ್ಮವಾಗಿ ಇವರು ಸ್ಟೇಟ್ಮೆಂಟ್ ಚೇಂಜ್ ಮಾಡಿಲ್ಲ, ಸ್ಟೇಟ್ಮೆಂಟ್ ಅದೇ ಇದೆ, ಆದರೆ ಅದಕ್ಕಿಂತ ಸೂಕ್ಷ್ಮ ಜಿಜ್ಞಾಸ, ಅದಕ್ಕಿಂತ ಸೂಕ್ಷ್ಮ ಜಿಜ್ಞಾಸ. ಸೊ ಯಾವ ಚೈತನ್ಯದ ಆಶ್ರಯದಲ್ಲಿ ಸುಪ್ತವಾಗಿ ಅಂತಃಕರಣದೊಳಗೆ ಚಟುವಟಿಕೆ ನಡೀತಾ ಇದೆಯೋ ಆ ಚೈತನ್ಯವನ್ನು ಬ್ರಹ್ಮ, ಅದಕ್ಕಿಂತ ಹೊರತುಪಡಿಸಿ ಇನ್ನೊಂದು ಬ್ರಹ್ಮ ಇಲ್ಲ ನಚಿಕೇತ, ಅದನ್ನೇ ಬ್ರಹ್ಮ ಅಂತ ನೀನು ಸ್ಪಷ್ಟ ಮಾಡಿಕೋ. ತದೇವ ಅಮೃತಂ ಅವಿನಾಶಿ ಉಚ್ಯತೆ ಸರ್ವಶಾಸ್ತ್ರೇಷು, ಅದೇ ಆ ಬ್ರಹ್ಮನನ್ನು ಎಲ್ಲ ಶಾಸ್ತ್ರಗಳಲ್ಲಿ ಅವಿನಾಶಿ ಅಮೃತಂ ಉಚ್ಯತೆ, ನಾಶರಹಿತನು ಎಂದು, ಅಮೃತಂ ಅಂದರೆ ಅವಿನಾಶಿ, ಅಮೃತಂ ನಾಶರಹಿತನು ಎಂದು ಉಚ್ಯತೆ ಹೇಳಲ್ಪಟ್ಟಿದೆ ಎಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ. ಕಿಂಚ ಪೃಥಿವ್ಯಾದಯಃ ಲೋಕಾಃ ತಸ್ಮಿನ್ನೇವ ಸರ್ವೇ ಬ್ರಹ್ಮಣಿ ಸ್ಥಿತಾಃ ಆಶ್ರಿತಾಃ ಸರ್ವಲೋಕ ಕಾರಣತ್ವಾತ್ ತಸ್ಯ. ಕಿಂಚ ಇಷ್ಟೇ ಅಲ್ಲ, ಪೃಥ್ವಿ ಇತ್ಯಾದಿ ಲೋಕಗಳಿವೆ ಅಲ್ಲವೋ, ಈ ಲೋಕಗಳು ತಸ್ಮಿನ್ ಏವ, ಆ ಬ್ರಹ್ಮನನ್ನೇ ಸರ್ವೇ ಲೋಕ, ಸರ್ವೇ ಅಲ್ಲಿ ಹೋಗಿ ಕೂತ್ಕೊಂಡರು. ಕಿಂಚ ಪೃಥಿವ್ಯಾದಯ ಸರ್ವೇ ಲೋಕ, ಈ ಕಡೆ ತೊಂಬರ್ಯದ ಸರ್ವೇ ಲೋಕ ತಸ್ಮಿನ್ ಏವ ಬ್ರಹ್ಮಣಿ ಶ್ರಿತಾ, ಆ ಬ್ರಹ್ಮನನ್ನೇ ಆಶ್ರಯಿಸಿಕೊಂಡಿವೆ. ಯಾವ ಬ್ರಹ್ಮನನ್ನು? ಯಾವ ಬ್ರಹ್ಮನು ನಾನು ಅಂತ ನೀನು ಸ್ಪಷ್ಟ ಮಾಡಿಕೊಂಡಿಲ್ವೋ ಆ ಬ್ರಹ್ಮನನ್ನೇ ಇವೆಲ್ಲವೂ ಆಶ್ರಯಿಸಿವೆ. ನೀವು ವಾಪಸ್ ಹೋಗ್ಬೇಕೀಗ. ಛಾಂದೋಗ್ಯದಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ ಮಾತನ್ನು. ಆ ಬ್ರಹ್ಮನನ್ನೇ ಅಂದರೆ, ಆ ಬ್ರಹ್ಮನನ್ನೇ ಅಂದರೆ ಏನು? ಆ ಬ್ರಹ್ಮನು ನಾನೇ ಅಂತ ನೀನು ಸ್ಪಷ್ಟತೆಯನ್ನು ಪಡೆದಿದ್ದೆಲ್ವೋ, ನೀನು ಬ್ರಹ್ಮನನ್ನು ಆಶ್ರಯಿಸಿಕೊಂಡೇ, ನೀನು ಬ್ರಹ್ಮನನ್ನು ಆಶ್ರಯಿಸಿಕೊಂಡೇ ನಿನ್ನೊಳಗೆ ಸಂಕಲ್ಪಗಳು ಸುಪ್ತವಾಗಿ ನಡೀತ. ಈ ಸಂಕಲ್ಪಗಳಿಂದಾಗಿ ಮನಸ್ಸು ಚಿಗುರುತ್ತೆ. ಮನಸ್ಸು ಚಿಗುರಿದಾಗ ಅಲ್ಲಿ ಒಳಗಿರುವಂತಹ ವಾಕ್ ಸ್ಥಾನಗಳು, ವಾಕ್ ಸ್ಥಾನಗಳು ಎಂಟು, ಅಷ್ಟ ವಾಕ್ ಸ್ಥಾನಗಳು ಏನಿವೋ ಅವು ಎಚ್ಚರಾಗ್ತವೆ. ಅವು ಎಚ್ಚರವಾದಾಗ ನಾಮಗಳು ಎಚ್ಚರಾಗ್ತವೆ. ನಾಮಗಳು ಎಚ್ಚರಾದಾಗ ಮಂತ್ರಗಳು ಎಚ್ಚರಾಗ್ತವೆ. ಮಂತ್ರಗಳು ಎಚ್ಚರವಾದಾಗ ಆ ಮಂತ್ರಗಳಿಗೆ ತಕ್ಕಂತೆ ಕರ್ಮಗಳು ಎಚ್ಚರಾಗ್ತವೆ. ಕರ್ಮಗಳು ಎಚ್ಚರವಾದಾಗ ಪುಣ್ಯ ಪಾಪ ಕರ್ಮ ಫಲಗಳು ಎಚ್ಚರಾಗ್ತವೆ. ಪುಣ್ಯ ಪಾಪ ಕರ್ಮ ಫಲಗಳು ಎಚ್ಚರಿದಾಗ ಲೋಕಗಳು ಎಚ್ಚರಾಗ್ತವೆ. ಹಾಗಾದರೆ ಈ ಲೋಕಗಳು ಯಾರನ್ನು ಆಶ್ರಯಿಸಿವೆ? ನನ್ನನ್ನೇ ಆಶ್ರಯಿಸಿವೆ. ಚಾಂದೋಗ್ಯ ಇದಕ್ಕೆ ಒಂದು ಚಾಪ್ಟರ್. ಹಾಗೆ ಉದ್ದಾಕ ಹೇಳಿದ್ದೆ ಹೇಳ್ತದೆ ಹೇಳ್ತೇ ಹೇಳ್ತದೆ. ನಾಲ್ಕು ಉಪನ್ಯಾಸ ಕೇಳಿಬಿಟ್ರೆ ಇದು ಪೂರ್ತಿ ಕಂಠಪಾಠ ಹೋಗ್ಬಿಡ್ತು. ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಇಸ್ ಓನ್ಲಿ ಲಕ್ಕಿ ಪ್ಲೇಸ್. ಚಾಂದೋಗ್ಯ ತಗೊಳ್ತಾ ಇದ್ದೇನೆ. ಯಾರು ಮಾಡ್ತಾ ಇದ್ದಾರೆ ಚಾಂದೋಗ್ಯ ರೆಕಾರ್ಡಿಂಗ್? ಯಾರು ಮಾಡ್ತಾ ಇದ್ದಾರೆ? ರಘುನಂದ ಐದಾರು ಜನ ಮಾಡ್ತಾರೆ. ಅದು ಸಣ್ಣ ರೆಕಾರ್ಡ್ ಇಟ್ಟು ಮಾಡ್ತಾರೆ. ಹೌದಾ? ಅವರೆಲ್ಲ ಎಲ್ಲಿ ರೆಗ್ಯುಲರ್ ಬರ್ತಾರೆ? ನಡ್ನಡುವೆಲ್ಲ ರೆಗ್ಯುಲರ್ ಮಾಡೋರು ಯಾರಿದ್ದಾರೆ ಅವ್ರ ಕೈ ತೊಗೊಂಡು ಬ್ಲೂಟೂತ್ ಹಾಕ್ಸೋಬೇಕು ಅಥವಾ ಪೆನ್ ಡ್ರೈವ್ ಹಾಕ್ಸೋಬೇಕು. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳೋದು, ನನಗೇನು ಬೇಕಾಗಿಲ್ಲ ನಿಮ್ಮ ಒಳ್ಳೇದಕ್ಕೆ. ಈಗ ನಮ್ಮ ಚಾಂದೋಗ್ಯ ಮತ್ತೆ ನಾನು ತೊಗೊಳ್ತೇನೆ ಅಲ್ಲಿ ಡೌಟ್ ನನಗೆ. ಸೊ ಅಲ್ಲಿ ತೊಗೊಂಡಿದ್ದೀವಲ್ಲ, ಹೀಗಾಗಿ ಅದನ್ನು ಈ ಸಲ ನೆನಪಿಸ್ರಿ ಅಲ್ಲಿ ಹೋದಾಗ. ಇಷ್ಟು ಚಂದ ಅನಾಲಿಸಿಸ್, ಅದು ಇಷ್ಟ ಇರುತ್ತದೆ. ಅದು ಇಷ್ಟು ಉದ್ದ ಹೇಳುತ್ತಾರೆ. ಎಲ್ಲವೂ ಚೈತನ್ಯವನ್ನು ಆಶ್ರಯಿಸಿವೆ. ಲೋಕಗಳ ಪರ್ಯಂತರವಾಗಿ ಎಲ್ಲವೂ ಚೈತನ್ಯ. ಇದು ಮುಗಿತು. ಇಷ್ಟ ಹೋದ್ರೆ ಇದಿಷ್ಟನ್ನು ನಾಲ್ಕು ಪುಟ ಹೇಳ್ತಾರೆ. ಹಾಗೆ ಬರೆಯೋದ ಬರೆಯೋದು ಹಂಗೆ ಬರೆಯ ಬಂದದಲ್ಲ, ಆದರೆ ಮುಗಿಸ್ಕೊಂಡೆ ಇಲ್ಲಿ ಬಂದ್ವಿ ನಾವು. ನೀವು ಬರಲಿಲ್ಲ ನಮ್ಮ ಕಾಸ ಕ್ಲಾಸ್ಗೆ, ಆರೋಗ್ಯ ಸರಿ ಇದ್ದಿದ್ದಿಲ್ಲ. ಬಹುಶಃ ನೀವು ಬರಲಿಲ್ಲ ಅಂತ ಕಾಣುತ್ತೆ. ಸರ್ವೇ ಲೋಕ, ಎಲ್ಲ ಲೋಕಗಳು ತಸ್ಮಿನ್ನೇವ ಬ್ರಹ್ಮಣಿ ಆಶ್ರಿತಾಹ. ಹೆಂಗ್ರಿ, ಏನು ಗ್ಯಾರಂಟಿ ನೀವು ಹೇಳೋದು ಹಿಂಗೆ? ಸರ್ವಲೋಕ ಕಾರಣತ್ವಾದ. ಅದು ಬಿಡಿ ಚಾಂದೋಗ್ಯ, ಲೇಟ್ ಬಿಡ್ರಿ ಅದನ್ನ. ಈಗ ಈ ಕಡೆ ಬೇರೆ ಬಿಡ್ರಿ. ಇವ್ರು ಹೇಳ್ತಾರೆ, ಈಗ ಇವರು ಹೇಳ್ತಾರೆ, ಹೆಡೆಯಿಂದ ಹಿಡಿದು ಬಾರದವರಿಗೆ ಪೂರಾ ಹಾವು ಹಗ್ಗವನ್ನೇ ಆಶ್ರಯಿಸಿದಂತೆ. ಹಗ್ಗ ಇಲ್ಲಿದೆ, ಹಾವು ಅಲ್ಲಿಲ್ಲ. ಹಾವು ಎಲ್ಲಿದೆ? ಎಲ್ಲಿ ಹಗ್ಗ ಇದೆಯೋ ಅಲ್ಲೇ ಹಾವು. ಇದು ಹಗ್ಗವೇ ಎಂದು ಸ್ಪಷ್ಟವಾದಾಗ ಹಾವಿನ ಬಣ್ಣ ಕೂಡ ಅಲ್ಲಿ ಇಲ್ಲ. ಎಲ್ಲ ಸ್ಪಷ್ಟ ಆಗಿದೆ ಸ್ವಾಮಿ, ಇದು ಹಗ್ಗವೇ ಅಂತ ಸ್ಪಷ್ಟ ಆಗಿದೆ. ಸ್ವಲ್ಪ ಹೆಡೆ ಇನ್ನೂ ಕಾಣಿಸ್ತಾ ಇದೆ ನೋಡಿ. ಅಂದರೆ ಏನು ಸ್ಪಷ್ಟ ಆಗಿಲ್ಲ? ಹಗ್ಗದ ಜ್ಞಾನ ಪೂರ್ತಿ ಆಗಿಲ್ಲ. ಸರ್ವೇ ಬ್ರಹ್ಮನಿಷಿತಾ ಆಶಿತಾ, ಏನು ಕಾರಣ ಅಂತ ಕೇಳ್ತೀರೋ, ಸರ್ವಲೋಕ ಕಾರಣತ್ವಾತ್. ಈ ಬ್ರಹ್ಮ ಸಮಸ್ತ ಲೋಕಕ್ಕೆ ಅಧಿಷ್ಠಾನ ಕಾರಣ. ಅಲ್ಲಿ ಬರ್ಕೊಡ್ರಿ, ಸಮಸ್ತ ಲೋಕಕ್ಕೆ ಇವನು ಅಧಿಷ್ಠಾನ ಕಾರಣ. ಅಧಿಷ್ಠಾನ ಕಾರಣದಲ್ಲಿ ಕಾರಣೀಭೂತವಾದ ವಸ್ತು ಅದು ಬದಲಾವಣೆಗೊಳ್ಳುವುದಿಲ್ಲ. ಕಾರಣೀಭೂತವಾದ ವಸ್ತು ಅಂದರೆ ಹಗ್ಗ. ಕಾರಣೀಭೂತವಾದ ವಸ್ತು ಅದು ಬದಲಾಗುವುದಿಲ್ಲ. ರಜ್ಜು ಸರ್ಪದಂತೆ ಕಾಮ, ಹೇಗೆ ರಜ್ಜು ಬದಲಾಗುವುದಿಲ್ಲವೋ ಹಾಗೆ ಅದಕ್ಕೆ ಅಧಿಷ್ಠಾನ ಕಾರಣ ಅಂತ ಕರೀತಾರೆ. ಈ ಲೋಕಕ್ಕೆ ಅಧಿಷ್ಠಾನ ಕಾರಣ ಏನು? ಬ್ರಹ್ಮ. ಸಮಸ್ತ ಲೋಕಕ್ಕೂ ಅಧಿಷ್ಠಾನ ಕಾರಣ ಬ್ರಹ್ಮ. ಆ ಬ್ರಹ್ಮನನ್ನ ಭಾಷ್ಯ ತದು ನಾಪ್ತೀತಿ ಕಶ್ಚನ ಇತ್ಯಾದಿ ಪೂರ್ವವದೇವ. ಎಂದೆಂದಿಗೂ ಯಾರಿಂದಲೂ ಈ ಬ್ರಹ್ಮನನ್ನ ದಾಟಲು ಸಾಧ್ಯವಿಲ್ಲ. ನ ಅಪ್ತೀತಿ, ಅವನನ್ನು ದಾಟಲಿಕ್ಕೆ ಅವನನ್ನು ಮೀರಿ ಯಾರೂ ಹೋಗಲಾರರು. ಅವನನ್ನು ದಾಟಿ ಯಾರೂ ಹೋಗಲಾರರು. ಅವನನ್ನು ತಪ್ಪಿಸಿಕೊಂಡು ಯಾರೂ ಹೋಗಲಾರರು. ಇವನು ಅವನ ಕಣ್ಣು ತಪ್ಪಿಸಿ ಸೂರ್ಯ ಒಂದು ನಿಮಿಷ ರೆಸ್ಟ್ ಕೂಡ ಮಾಡಲಿಕ್ಕಾಗುತ್ತೆ. ಸೂರ್ಯ ಬ್ರಹ್ಮನನ್ನು ತಪ್ಪಿಸಿ ಒಂದು ನಿಮಿಷ ರೆಸ್ಟ್ ಮಾಡೋದು ಆಗೋದೇ ಇಲ್ಲ. ಯಾಕೆ? ಅವನು ಯಾವಾಗಲೂ ಎಚ್ಚರ ಇರ್ತಾನೆ ಬ್ರಹ್ಮ. ಎಲ್ಲರ ಎಚ್ಚರವನ್ನು ಮೀರಿ ಅವ ಇದ್ದಾನೆ ಬ್ರಹ್ಮ. ಆ ಬ್ರಹ್ಮನನ್ನು ಯಾರು ತಪ್ಪಿಸ್ಕೋ ಸಾಧ್ಯವಿಲ್ಲ. ಅನೇಕ ತಾರ್ಕಿಕ ಬುದ್ಧಿ ಏನಪ್ಪ ಅದು? ಏನು ಶಬ್ದ ಇದೆ? ವಿಚಾಲಿತ ಏನದು? ಹೌದ, ಅಂತಹ ಹೋಗ್ಬಿಟ್ಟಿದೆ. ಅಂತಹ ಕ ಮೂರು ಶಬ್ದ ಹೋಗಿ ವಿಚಾಲಿತ ಅಂತಃಕರಣಾಂ ಪ್ರಮಾಣ ಉಪಪನ್ನಮಪಿ ಆತ್ಮ ಏಕತ್ವ ವಿಜ್ಞಾನ ಅಸಕೃತ ಉಚ್ಯಮಾನಮಪಿ ಅನೃಜ ಬುದ್ಧೀನಾಂ ಬ್ರಾಹ್ಮಣಾನಾಂ ಚೇತಸಿ ನಾಧೀಯತ ಇತಿ ತತ್ ಪ್ರತಿಪಾದನೆ ಆಧರವತಿ ಪುನಃ ಪುನಃ ಆಹ ಶ್ರುತಿ. ಅನೃಜ ಬುದ್ಧೀನಾಂ ಬ್ರಾಹ್ಮಣಾನಾಂ. ಆ್ಯಕ್ಚುಲಿ ಅವ್ರಿಗೆ ಹೇಳಬೇಕಾಗಿದೆ ಮೂರ್ಖ ಬ್ರಾಹ್ಮಣರು ಅಂತ ಹೇಳಬೇಕಾಗಿದೆ. ಆದರೆ ಅದು ಸಭಾ ಮರ್ಯಾದೆ ಅಲ್ಲ, ಹೀಗಾಗಿ ಮರ್ಯಾದೆ ಉಳಿಸ್ಬೇಕು ಅಂಥೇಳಿ ಅವರು ಮಂದಬುದ್ಧಿಯ ಬ್ರಾಹ್ಮಣರು ಅಂತ. ಮಂದಬುದ್ಧಿಯ ಬ್ರಾಹ್ಮಣರು ವೇದಗಳ ವಿಚಾರದಲ್ಲಿ ಶ್ರದ್ಧೆಯುಳ್ಳವರಾಗಿದ್ದಾರೆ, ಆದರೆ ವೇದಗಳನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇಲ್ಲ, ಪಾಠ ಮಾಡೋ ಆಸಕ್ತಿ ಇದೆ ಅಷ್ಟೇ ವಿನಃ. ಪಾಠ ಮಾಡಿದರೆ ಮಂತ್ರ ಬಾಯಿಂದ ಹೊರಬರ್ತವೆ, ಮಂತ್ರ ಬಂದರೆ 4 ಪೈಸಾ ದಕ್ಷಿಣ ಸಿಗ್ತದೆ. ಅನ್ಯಥಾ ಇವರು ಇಲ್ಲಿ ಭಗವತ್ಪಾದಾಚಾರ್ಯರೇ ಬರೀತಾರೆ, ಅನೃಜ ಬುದ್ಧಿನ. ಯಾಕ್ರಿ ಅನೃಜ ಬುದ್ಧಿ ಅಂತ ಕರಿತೀರಿ ಹೇಳ್ತಾರೆ? ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣನ ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ದಲ್ಲ, ಚಂಚಲಿತವಾದ ಬುದ್ಧಿ, ಅದು ಒಂದು ಕಡೆ ನಿಲ್ಲೋಂಗಿಲ್ಲ, ಪಿರಿ ಪಿರಿ ಪಿರಿ ಪಿರಿ ಪಿರಿ ಹುಚ್ಚನ ತಿರುಗಾಡ್ದಂಗೆ ತಿರುಗಾಡ್ದಿರ್ತಾನೆ. ಆ ಗುರುಗಳು ಈ ಗುರುಗಳು ಇನ್ನೊಂದು ಮಠ ಮತ್ತೊಂದು ಮಠ, ಆ ಉಪನ್ಯಾಸ ಈ ಉಪನ್ಯಾಸ, ಹರಿಕತೆ ಈ ಪುರಾಣ, ಎಲ್ಲ ಫಲವು ಮನೆ ಬುದ್ಧಿಯೊಳಗೆಲ್ಲ ಫಲವಾಗಿಬಿಟ್ಟು ಇದೇ. ಇದೇನಂದರೆ ನೀವೇನು ಅಭ್ಯಾಸ ಮಾಡಿಕತ್ತೀರಿ, ಇವು ಮೂಲ ಗ್ರಂಥಗಳು. ಅದ ತುಕಾರಾಮನ ಅಭಂಗ ಇರಲಿ, ಪುರಂದ್ರದಾಸರ ದಾಸಕೃತಿಗಳಿರಲಿ, ಅದು ಮಂಕುತಿಮ್ಮನ ಕಗ್ಗ ಇರಲಿ, ಅವು ವಚನಗಳಿರಲಿ, ಅಥವಾ ದೋಹ ಇರಲಿ, ಕಬೀರ್ ದೋಹ ಇರಲಿ, ಅಥವಾ ಪಂಜಾಬದಲ್ಲಿ ಗುರು ಗ್ರಂಥ ಸಾಹಿಬ್ ಇರಲಿ, ಇವೆಲ್ಲದಕ್ಕೂ ಮೂಲ ಗ್ರಂಥಗಳನ್ನು ನೀವು ಅಭ್ಯಾಸ ಮಾಡಿಕೊತ್ತೀರಿ. ಇವನ್ನೆಲ್ಲ ಮಾಡಿದ ಮೇಲೆ ಸ್ವಾಮಿ ನೀವು ಆ ಗ್ರಂಥ ಓದಿರಾ ಅಂತ ಬಂದು ಕೇಳಿದ್ರೆ, ಗ್ರಂಥ ಸಾಹಿಬ್ ಓದಿರಾ ಅಂತ ಕೇಳಿದ್ರೆ ನಾ ಏನು ಹೇಳಿ ಓದೇನಿ ಅಂತ ಹೇಳ್ತೀನಿ. ಅರ್ಥ ಆಗಲಿಲ್ಲ. ನೀನು ಗುಲಾಬ್ ಜಾಮೂನರೇ ಕೊಂಡ್ಕೊ, ಕುಂದಾರೇ ಕೊಂಡ್ಕೊ, ಹೂವಾರೇ ಕೊಂಡ್ಕೊ, ಕಲಾಕಂದರೇ ಕೊಂಡ್ಕೊ, ನಿನಗೆ ಕಲಾಕಂದರೇ ಕೊಂಡ್ಕೊ, ನೀನು ಏನೇ ಕೊಂಡು ಪೇಡಾರೇ ಕೊಂಡ್ಕೊ, ನೀ ಏನೇ ಕೊಂಡ್ಕೊಂಡ್ರು ಅದ್ರೊಳಗೆ ಅದ್ರೊಳಗೇನಂತ ಖೋವಾ ಇದ್ದೇ ಇರುತ್ತೆ. ಹೌದಾ? ಒಂದು ಕೆಲಸ ಮಾಡು, ನೀ ಖೋವಾನ ತಿಂದ್ಬಿಡು, ಆಮೇಲೆ ಬದುಕೇತಾನೆ. ನೀವು ಪೇಡ ತಿಂದಿರಾ? ತಿಂದೇನಿ. ಖೋವಾ ಮೈನಸ್ ಪೇಡ ಇದ್ರೆ ಹೇಳು ನನಗೆ. ಹೀಗೆ ಮೂಲ ಗ್ರಂಥವನ್ನು ಅಧ್ಯಯನ ಮಾಡೋದ್ರಿಂದ ನಿಮಗೆ ಈ ಆತ್ಮವಿಶ್ವಾಸ ಬರ್ತದೆ. ನೀವೆಲ್ಲ ಉಪಗ್ರಂಥಗಳನ್ನು ಅಭ್ಯಾಸ ಮಾಡ್ತೀರಿ, ಉಪಗ್ರಂಥಗಳು. ಇಲ್ಲಿ ಇದು ಮೂಲ ಇರೋದಿಲ್ಲದೆ ಇವುಗಳನ್ನು ಇಟ್ಟುಕೊಂಡೇ ಅವೆಲ್ಲ ಸಂದರ್ಭಾನುಸಾರವಾಗಿ ಕಾಲಾನುಸಾರವಾಗಿ ಜನರ ಮನೋಧರ್ಮ ಅನುಸರಿಸಿಕೊಂಡು ಭಾಷಾನುಸಾರವಾಗಿ ಎಲ್ಲ ಹೊರಬರ್ತಾವೆ. ಒಳ್ಳೆಯದು. ಆ ಕಾಲಕ್ಕೆ ಆ ಜನರಿಗೆ ಅದು ಬೇಕಾಗ್ತದೆ, ಅವರ ಭಾಷೆಯಲ್ಲೇ ಬೇಕಾಗ್ತದೆ. ಇಟ್ಸ್ ವೆರಿ ಗುಡ್. ಆದರೆ ಇದನ್ನು ಬಿಟ್ಕೊಟ್ಟವೂ ಇಲ್ಲ. ಅದಕ್ಕೆ ಈ ಮಾತನ್ನು ನಾವಿಲ್ಲಿ ಜ್ಞಾಪಕ ತುಂಬರಬೇಕು. ಏನು ಅಂದರೆ ಇದನ್ನು ಬಿಟ್ಟುಬಿಟ್ಟ ಅಂತಂದರೆ ಅವನಿಗೆ ಎಲ್ಲಿಯೂ ನೆಲೆ ಸಿಗುವುದಿಲ್ಲ. ಅಸಕೃತ ಉಚ್ಚಮಾನವಪಿ, ಮತ್ತೆ ಮತ್ತೆ ಈ ವಿಷಯವನ್ನು ಹೇಳಿದರೂ ಕೂಡ ಅನೃಜ ಬುದ್ಧಿನ, ಈ ಪ್ರಕಾರವಾದಂತಹ ಯಾರು ಬ್ರಹ್ಮ ಜಿಜ್ಞಾಸಕ್ಕೆ ತೊಡಗಿದ್ದಾರೋ ಬ್ರಾಹ್ಮಣ, ಅವರಿಗೆ ಚೇತಸಿ ನ ಅಧೀಯತ, ತಲೆಯಾಗ ಹೋಗುವುದಿಲ್ಲ. ಎಷ್ಟು ಸಲ ಹೇಳಿದ್ರೂ ತಲೆಯಲ್ಲಿ ಹೋಗೋದಿಲ್ಲ, ಉಪನಿಷತ್ ಬಿಡೋದಿಲ್ಲ, ಹೇಳ್ತಾನೇ ಇರ್ತದೆ. ಇತಿ ತತ್ ಪ್ರತಿಪಾದನೆ ಆದರವತಿ ಪುನಃ ಪುನಃ ಶ್ರುತಿ ಆಹ. ಶ್ರುತಿ ಏನು ಮಾಡ್ತದೆ? ಮತ್ತೆ ಮತ್ತೆ ಮತ್ತೆ ಮತ್ತೆ ಅವನಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತದೆ. ಹಂಗಲ್ಲ ತಮ್ಮ, ಹಿಂಗೆ ಬಾ, ಹಿಂಗಲ್ಲ, ಹಂಗೆ ಬಾ ಅಂತ ಮತ್ತೆ ಮತ್ತೆ ಅವನಿಗೆ ಕರೆದು ಕೂಡಿಸಿ ತಿಳಿಸಿ ಹೇಳ್ತದೆ. 10 ಸಲ 100 ಸಲ 1000 ಸಲ ಹೇಳಿದ ಮೇಲೆ ಯಾವುದೋ ಒಂದು ಜನ್ಮದಾಗ ಅದು ಅವನಿಗೆ ಚಿಗುರು ಹೊಡಿತದೆ. ಆ ಒಂದು ಜನ್ಮದಲ್ಲಿ ಚಿಗುರು ಹೊಡಿಲಿಕ್ಕಾಗಿ ಎಷ್ಟೋ ಜನ್ಮಗಳನ್ನು ಅವನು ಇದನ್ನು ಕೇಳಬೇಕು. ಅಷ್ಟು ಜನ್ಮ ಕೇಳಿದ ಮೇಲೆ ಕೈಯಾಗಿ ಉಪನಿಷತ್ ಬಂದು ಕೂತ್ಕೋತು. ಹಾಂ, ಪುನಃ ಪುನಃ ಆಹ. ಅನುಶಬ್ದ ಪ್ರಮಾಣ ಉಪಪನ್ನಮಪಿ ಆತ್ಮ ಏಕತ್ವ ವಿಜ್ಞಾನ ಅಸಕೃತ. ಪ್ರಮಾಣ ಉಪಪನ್ನಮಪಿ, ಪ್ರಮಾಣ ಗ್ರಂಥಗಳಿಗೆ ಲಭ್ಯ ಇದ್ದಾಗ್ಯೂ ಕೂಡ ಆತ್ಮ ಏಕತ್ವ ವಿಜ್ಞಾನ, ಜೀವಬ್ರಹ್ಮ ಐಕ್ಯ ವಿಚಾರ, ಈ ಅನ್ರಜ ಬುದ್ಧಿಯ ಬ್ರಾಹ್ಮಣನ ಇವರಿಗೆ, ಬ್ರಾಹ್ಮಣ ಅಂದರೆ ಅಧಿಕಾರಿ ಅಂತ, ಬ್ರಾಹ್ಮಣ ಅಧಿಕಾರಿ, ಅನ್ರಜ ಬುದ್ಧಿ ಬ್ರಾಹ್ಮಣ ಅಂತಂದರೆ ಅನಧಿಕಾರಿಗಳು ಅಂತ, ಅನಧಿಕಾರಿ ಬ್ರಾಹ್ಮಣರಿಗೆ ಅಧಿಕಾರ ಇಲ್ಲ, ಅಧಿಕಾರಿತ್ವ ಇಲ್ಲ, ಹೀಗಾಗಿ ಅನಧಿಕಾರಿಗಳು ಇವರಿಗೆ. ಆಧರವತಿ ಪುನಃ ಪುನಃ ಆಧರವತಿ ವೇದ ಉಪನಿಷತ್ತು ಶಾಸ್ತ್ರ ಪುನಃ ಪುನಃ ಆಹ ಮತ್ತೆ ಮತ್ತೆ ಹೇಳಿಕೊಡುತ್ತದೆ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಎಂಟನೇ ಶ್ಲೋಕ ಹೇಳ್ರಿ ಗುರು ಗುರುನಾಥ್ ಅವರೇ. ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾ ಸಿತಾಃ ಸಿತಾಃ ಸರ್ವೇ ತದು ನಾತೀತಿ ಕಶ್ಚನ ಏತದ್ವೈತತ್ ಏತದ್ವೈತತ್. ನೆಕ್ಸ್ಟ್ ಹೇಳ್ರಿ ಪ್ರಭು. ಶ್ಲೋಕ ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ವೆರಿ ಬ್ಯೂಟಿಫುಲ್ ಹೇಳ್ರಿ ಶಿವ ಹೇಳ್ರಿ. ಯೋನಿ ಮನ್ನೆ ಏಳನೇ ಶ್ಲೋಕ ಬರ್ತದೆ ಹೇಳ್ರಿ, ಬರ್ತದೆ ಹೇಳ್ರಿ. ಯೋನಿ ಮನ್ನೆ ಪ್ರಪದ್ಯಂತೆ ಹೇಳ್ರಿ. ಯೋನಿ ಮನ್ನೆ ಪ್ರಪದ್ಯಂತೆ ಶರೀರದ್ವಾಯ ದೇಹಿನಃ ಸ್ಥಾಣು ಮನ್ನೇನು ಸಂಯಂತಿ, ಸ್ಥಾಣು ಮನ್ನೇನು ಸಂಯಂತಿ ಯಥಾ ಕರ್ಮ ಯಥಾ ಶ್ರುತಂ. ಅದು ಬರೆದಿಲ್ಲ ಅಂತ ಹೇಳಿದ್ರೆ ಇದು ಶಾಸ್ತ್ರ ಹೇಗಿದೆ ನೋಡ್ರಿ, ನಾನು ಹೇಳ್ತೇನೆ ನಿಮಗೆ. ಈಜಿದ್ದಂಗೆ ಈಜಿದ್ದಂಗೆ ಇದು, ನೀರಿಗೆ ಹೆದರಿದ್ರೆ ಈಜು ಬರೋಂಗಿಲ್ಲ, ಬೆದ್ದು ಬಿಡ್ಬೇಕು, ಮುಳುಗಿ ಬಿಡಬೇಕು, ನೀರು ಕುಡಿದ್ಬಿಡ್ಬೇಕು, ಈಜು ಬರ್ತದೆ ನೋಡ್ರಿ. ಬರಂಗಿಲ್ಲ, ಜಸ್ಟ್ ಗೋ. ನಾವು ಉಪನ್ಯಾಸ ಶುರು ಮಾಡಿದ್ದ ಹಂಗೆ, ಜಸ್ಟ್ ಹೋಗಿ ಬಾಯಿ ತೆಗಿ ಮಾತಾಡ, ಗುರುಗಳ ಅನುಗ್ರಹ ತಾನ ಪ್ರವಾಹವಾಗುತ್ತೆ. ಅಬ್ಸೂಟ್ಲಿ ಏನು ಸಂದೇಹನೇ ಪಡಬಾರ್ದು. ಕಡಿಮೆ ಕಡಿಮೆ ಕರ್ನಾಟಕದೊಳಗೆ ಗುರುಕುಲಕ್ಕೂ ಬರ್ತಾನೆ, ಇಲ್ಲಿ ಅಧ್ಯಯನವನ್ನು ಮಾಡದೇನೆ ಬರೀ ನನ್ನ ಕ್ಲಾಸಸ್ಗಳನ್ನು ಕೇಳಿಕೊಂಡು ಕಡಿಮೆ ಒಂದು 100 ಮಂದಿ ಇನ್ನೊಬ್ಬರಿಗೆ ಈಗ ಉಪನ್ಯಾಸ ಮಾಡ್ತಾ ಇದ್ದಾರೆ. 100 ಮಂದಿ ಅವರಿಗೆ ಒಂದು 100 ಜನ ಯಾರ್ಯಾರು ಬಂದು ನಾನು ಹೇಳಿದಾಗ ನನಗೆ ಆಶ್ಚರ್ಯ. ಸ್ವಾಮೀಜಿಯವರು ನಿಮ್ಮ ಶಿಷ್ಯರಂತೆ, ಅವ್ರು ನಿಮ್ಮ ಹತ್ರ ಅಭ್ಯಾಸ ಮಾಡಿದಾರಂತೆ, ಅವರು ನಮಗೆ ಕ್ಲಾಸ್ ತಗೋತಾರೆ. ಪಾಪ ಪರಮಾತ್ಮ ಅದು ಒಳ್ಳೆಯದಾಯಿತು. ಓಂ ತತ್ಸತ್. ಮುಂದೆ ಹೋಗ್ರಿ, ಧೈರ್ಯ ಮಾಡಿ ಮುಂದೆ ಹೋಗ್ರಿ. ಶಾಸ್ತ್ರ ನಿಮ್ಮ ಜೊತೆ ಅದ, ನೀವು ಯಾಕೆ ಹೆದರ್ತೀರಿ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್. ನಡಿಯಪ್ಪ.